ಗೊಬ್ಬರದಂಶಗಳನ್ನು ಪೂರೈಸಲು ದಾರಿಗಳಿವೆ. ಸಾವಯವ ಗೊಬ್ಬರಗಳಿಂದ ಹಲವು ಲಾಭಗಳಿವೆ. ಸಾವಯವ ಗೊಬ್ಬರಗಳಿಂದ ಹಲವು ಲಾಭಗಳಿವೆ. ಈ ಜೈವಿಕ ಪದ್ಧತಿಗಳು ಸಮಸ್ಯೆಗಳನ್ನು ನಿವಾರಿಸುತ್ತವೆ, ಸಮಸ್ಯೆಗಳನ್ನು ನಿವಾರಿಸುತ್ತವೆ, ಸಮಸ್ಯೆಗಳನ್ನು ನಿವಾರಿಸುತ್ತವೆ. ಪಾಲಿಸಿರಿ ಜೈವಿಕ ಪದ್ಧತಿಗಳನ್ನು, ಪಾಲಿಸಿರಿ ಜೈವಿಕ ಪದ್ಧತಿಗಳನ್ನು. ಕಾಣಿರಿ ಹತ್ತಾರು ಅನುಕೂಲಗಳನ್ನು, ಕಾಣಿರಿ ಹತ್ತಾರು ಅನುಕೂಲಗಳನ್ನು. ಜಯವಾಗಲಿ ಬದುಕಿಗೆ, ಒಳಿತಾಗಲಿ ಪರಿಸರಕ್ಕೆ. ಜಯವಾಗಲಿ ಬದುಕಿಗೆ, ಒಳಿತಾಗಲಿ ಪರಿಸರಕ್ಕೆ. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ. ಕೊಡಬೇಕು ಸಾವಯವ ಗೊಬ್ಬರಗಳನ್ನು, ಬಿಡಬೇಕು ವಿಷದಂತ ಪರಿಕರಗಳನ್ನು. ಗೊಬ್ಬರಗಳು ಬೇಕು ಮಣ್ಣಿಗೆ, ಫಲವತ್ತತೆ ರೈತನ ಏಳಿಗೆ. ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಬಿದಿರು ಕೃಷಿ ಕುರಿತು ಮಾಹಿತಿ, ನಂತರ ಮಡಿಕೇರಿ ತಾಲೂಕು ಪಾಲೂರಿನ ಮೇಪಾಡಂಡ ಪಿ ಉತ್ತಪ್ಪ ಅವರೊಡನೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸೆಂಟ್ ಆಕಾಶ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೆಂಟ್ ಆಕಾಶ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ನಿತ್ಯನ ಸುದ್ದಿ. ಅವಂದೂರು ಗ್ರಾಮದ ಕಾಳೆರಮ್ಮನ ದಿವಂಗತ ಸೋಮಯ್ಯನವರ ಪತ್ನಿ ಪೊನ್ನಮ್ಮ ಅವರು ಇಂದು ನಿಧನರಾಗಿದ್ದಾರೆ. ಇವರ ತವರು ಮನೆ ಕುಟ್ಟಮಣಿಯನ. ಕಾಳೆರಮ್ಮನ ಪೊನ್ನಮ್ಮನವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಗಂಟೆಯೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪಿನ ವಿವರ. ಜಿಲ್ಲಾಡಳಿತ, ಕೊಡಗು ಜಿಲ್ಲಾ ಮತ್ತು ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿಯ ಕಡೆಯಿಂದ ಬಾಳಲೆ ಕಾರ್ಮಾಡು ಗ್ರಾಮದ ಕೋಳಿಮಾಡ ರಾಜಿ ಗಣಪತಿ ಅವರ ಮಿನಿ ವಿಮಾನಗಳ ಪ್ರದರ್ಶನ ಇಂದು ಬಾಳಲೆ ಹತ್ತಿರದ ನಿಟ್ಟೂರು ಕಾರ್ಮಾಡು ಗ್ರಾಮದಲ್ಲಿ ಮತದಾನದ ಮಹತ್ವ ಹೊಸತರಲ್ಲಿ ಆಕಾಶದಲ್ಲಿ ತೋರಿಸುವ ಕಾರ್ಯಕ್ರಮ ನಡೆದಿದೆ. ಈ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಚಾಲನೆ ಕೊಟ್ಟು ಅಲ್ಲಿಂದ ಮಾತಾಡಿ ಮತದಾನದ ಮಹತ್ವಕ್ಕೆ ಸಂಬಂಧಪಟ್ಟಂಗೆ ಕಳೆದ 1.5 ತಿಂಗಳಿಂದ ಜಿಲ್ಲೆನ ಸುಮಾರು ಕಡೆಗಳಲ್ಲಿ ಕಾರ್ಯಕ್ರಮಗಳು ನಡೀತಾ ಉಂಟು. ಜಿಲ್ಲೆಯಲ್ಲಿ ಈ ಸಲ ಮತದಾನದ ಸಂಖ್ಯೆ ಜಾಸ್ತಿಯಾಗುವ ಸಾಧ್ಯತೆ ಉಂಟು ಅಂತ ಹೇಳಿದ್ರು. ಸ್ವೀಪ್ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಎಸ್ ಆಕಾಶ್ ಅವರು ಮಾತಾಡಿ, ಸ್ವೀಪ್ ಸಮಿತಿ ಇದೇ ತಿಂಗಳ ತಾರೀಕು 10ಕ್ಕೆ ನಡೆಯುವ ಚುನಾವಣೆಗೆ ಈ ಸಲ ಹೊಸತರಲ್ಲಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಮತದಾನದ ಮಹತ್ವನ ಸಾರ್ತಾವಟ್ಟು ಓಟ್ ಹಾಕಿತ ಎಲ್ಲವಕ್ಕೂ ಜಾಗೃತಿ ಬರೆಸ್ತಾವಳು. ಕಾರ್ಮಾಡು ಗ್ರಾಮಲ್ಲಿ ರಾಜೀವ್ ಗಣಪತಿ ಅವರ ತಂಡದ ಏರ್ಪಾಡಾಗಿರುವ ಮಿನಿ ವಿಮಾನಗಳ ಪ್ರದರ್ಶನ ತುಂಬ ಹೊಸತರಲ್ಲಿ ಜನರ ಮನಸ್ಸಿನ ಗೆದ್ದುಟ್ಟು ಜ್ಞಾನ ಮಾಡಿ ಅಂದಾಜಿ ಹಾಕಿದಕ್ಕಿಂತ ಜಾಸ್ತಿ ಜನ ಸೇರಿ ಕಾರ್ಯಕ್ರಮ ಲಾಯಕ ನಡೆಸುತ್ತಾ ಹೇಳ್ದವು. ಕಾರ್ಯಕ್ರಮದಲ್ಲಿ ಸುಮಾರು ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟವು ಕೂಡಿಯಾಡಿದ್ದವು. ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು, ಜಿಲ್ಲಾ ಬಾಲಭವನ ಸಮಿತಿ ಹಂಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಕೂಡುಕೂಟಲಿ 1ರಿಂದ 10ನೇ ಕ್ಲಾಸಿನ 5ರಿಂದ 16 ವರ್ಷದ ಮಕ್ಕಳಿಗೆ ಪೊನ್ನಮ್ಮ ಕುಶಾಲಪ್ಪ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನ ಜಿಲ್ಲಾ ಆಟದ ಬಾಳೆ ಮಡಿಕೇರಿ ಇಲ್ಲಿ ಇದೇ ತಿಂಗಳ ತಾರೀಕು 15ರಿಂದ 29ಕ್ಕೆ ಮುಟ್ಟ ಪುಕ್ಸಟೆ ಬೇಸಿಗೆ ಶಿಬಿರ ಏರ್ಪಾಡಾಟು. ಈ ಶಿಬಿರದಲ್ಲಿ ಸೃಜನಾತ್ಮಕ ಮತ್ತು ಕ್ರಿಯಾತ್ಮಕ ಚಟುವಟಿಕೆಗಳ ಸಂಪನ್ಮೂಲ ವ್ಯಕ್ತಿಗಳಿಂದ ಮಕ್ಕಳಿಗೆ ತರಬೇತಿನ ಕೊಟ್ಟವೆ. ಶಿಬಿರದಲ್ಲಿ ಭಾಗವಹಿಸಿಕೆ ಕುಸಿರೋ ಮಕ್ಕ ಇದೇ ತಿಂಗಳ ತಾರೀಕು 12ರೊಳಗೆ ಹೆಸರು ಕೊಡಕುತ್ತಾ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದರು. ಮ್ಯಾರಥಾನ್ ಓಟ ಕಳೆದ ಮೇಲೆ ರೋಟರಾಕ್ಟ್ ಕ್ಲಬ್ನ ಕಡೆಯಿಂದ ಎಲ್ಲ ಸದಸ್ಯರು ಓಟನ ಗೊತ್ತು ಮಾಡಿದ ಜಾಗದಿಂದ ಆಟದ ಬಾಣೆ ಮುಟ ಬಿಸಾಕಿದ ಬಾಟ್ಲು ಸೇರಿದಂಗೆ ಸುಮಾರು ಕಾಡು ಕಸಗಳ ಹೆರಕಿ ಮಾರಾಟ ಮಾಡಿದೋ. ಅಲ್ಲಿಂದ ಎಲ್ಲ ಸಾರ್ವಜನಿಕರು ಕಡ್ಡಾಯಾಗಿ ಓಟ್ ಹಾಕೋಕುತ್ತ ಜಾಗೃತಿ ಬರೆಸಿದೋ. ಜಿಲ್ಲಾ ಪಂಚಾಯತಿನ ಸಿಇಒ ಮತ್ತು ಸ್ವೀಪ್ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಎಸ್ ಆಕಾಶ್ ಮತ್ತು ಭಾರತೀಯ ಮಾಹಿತಿ ಸೇವೆ ವಿಭಾಗದ ಅಧಿಕಾರಿ ಪವನವು ನಾಗರಹೊಳೆನ ಸರ್ಕಾರಿ ವಾಲ್ಮೀಕಿ ಆಶ್ರಮ ಹೈಸ್ಕೂಲಿ ಶುರು ಮಾಡಿರುವ ಸಾಂಪ್ರದಾಯಿಕ ಮತಗಟ್ಟೆ ಕೇಂದ್ರಕ್ಕೆ ಇಂದು ಖುದ್ದಾಗಿ ಭೇಟಿ ಕೊಟ್ಟು ನೋಡಿದೋ. ಇವರೊಟ್ಟಿಗೆ ಜಿಲ್ಲಾ ಪಂಚಾಯತಿನ ಯೋಜನಾ ನಿರ್ದೇಶಕ ಜಗದೀಶ್, ಆಶ್ರಮ ಹೈಸ್ಕೂಲ್ನ ಪ್ರಿನ್ಸಿಪಾಲ್ ಎನ್ಎಸ್ ಬಸವರಾಜು, ಐಟಿಡಿಪಿ ಇಲಾಖೆನ ತಾಲೂಕು ಅಧೀಕ್ಷಕ ನವೀನ್ ಕುಮಾರವು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಜಿಲ್ಲಾಡಳಿತ, ಕೊಡಗು ಜಿಲ್ಲಾ ಮಾತಾರ ಶಿಕ್ಷಣ ಮತ್ತು ಸಹಭಾಗಿತ್ವ ಸಮಿತಿ ಹಾಗೆ ರೋಟರಾಕ್ಟ್ ಕ್ಲಬ್, ಪದವಿ ಪೂರ್ವ ಕಾಲೇಜ್ ಮೂರ್ನಾಡ್ ಇವರ ಕೂಡುಕೂಟಲಿ ಇಂದು ಮೂರ್ನಾಡು ಹೆಚ್ಪಿ ಪೆಟ್ರೋಲ್ ಬಂಕಿಂದ ಬಾಚೇಟಿರ ಲಾಲು ಮುದ್ದಯ್ಯ ಆಟದ ಬಾಣೆಮುಟ ಮತದಾನದ ಮಹತ್ವನ ತೋರಿಸುವ ಜಾಗೃತಿ ಜಾಥಾ ನಡೆದು. ಇದೇ ಹೊತ್ತುಲಿ ನಾನು ಮತ ಹಾಕುತ್ತೇನೆ ಅಂತ ಹೇಳುವ ಸಂದೇಶಕ್ಕೆ ಎಲ್ಲವೂ ತಮ್ಮ ಕೈಲಿ ಅಕ್ಷರ ಬರೆದು ಜಾಗೃತಿ ಬರೆಸಿದವು. ತಾರೀಕು 10ಕ್ಕೆ ನಡೆಯುವ ಚುನಾವಣೆಯಲ್ಲಿ ಓಟ್ ಹಾಕಿಕೆ ಚುನಾವಣೆ ನಡೆಯುವ ಕ್ಷೇತ್ರಗಳ ವ್ಯಾಪ್ತಿನ ಎಲ್ಲ ಕಾರ್ಖಾನೆಗ, ಅಂಗಡಿ, ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಅದೊಂದು ದಿನ ತಮ್ಮ ಕೆಲಸದಕ್ಕೆ ಸಂಬಳ ಕೊಟ್ಟು ರಜಾ ಕೊಡಕುತ್ತ ಕಾರ್ಮಿಕ ಅಧಿಕಾರಿಗಳು ತಿಳಿಸಿದಳು. ಕೊಡಗು ಗೌಡ ಫುಟ್ಬಾಲ್ ಅಕಾಡೆಮಿನ ಕಡೆಯಿಂದ ಮರಗೂಡು ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಾಣಿಲಿ ಗೌಡ ಕುಟುಂಬಗಳ ನಡುವೆ ನಡೆಯುತ್ತಿರುವ ಗೌಡ ಫುಟ್ಬಾಲ್ ಟ್ರೋಫಿನ ಇಂದು ನಡೆದ ಆಟಲ್ಲಿ ಪೊಕ್ಕುಳಂಡ್ರ, ಕುಯ್ಯಮುಡಿ, ಪಡಿಕಲ್ಲು, ದಂಬೆಕೊಡಿ, ದೇವಜನ ಕುಟುಂಬ ತಂಡ ಗೆದ್ದು ಮುಂದಿನ ಹಂತಕ್ಕೆ ತಲುಪಿಳು. ನಾಳೆ ತಡಿಯಪ್ಪನ, ಪೊನ್ನಚ್ಚನ, ತೋಟಂಬೈಲು, ಎಡಿಕೇರಿ, ಮುಕಾಟಿಬಿ, ಕುಂಪುಳಿರ, ಪೊಡನೋಳನ, ಮುಕಾಟಿ, ಕುಯ್ಯಮುಡಿ, ಕಟ್ಟೆಮನೆ, ಚೆರಿಯಮನೆ, ಮರದಾಳುಸಿ, ಬಿದಿರುಪಣೆ, ಚೋಂಡಿರ, ಕಟ್ರತನ, ಕಲ್ಲುಮುಟ್ಲು, ಕೋಡಿ, ಪಾಂಡನ, ಕೋಳಿಬೈಲು, ಇಟ್ಟಣಿಕೆ ಕುಟುಂಬ ತಂಡಗಳಿಗೆ ಆಟ ನಡೆದಿದೆ. ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆನ ಓಟು ಹಂಗೆ ಓಟಿನ ಲೆಕ್ಕ ಹಾಕೋ ಕೆಲಸನ ಸರಿಯಾಗಿ ಶಾಂತಿಯಿಂದ ನಡೆಸಿಕೆ. ನಾಡ್ದು ತಾರೀಕು 8ರ ಸಾಯಂಕಾಲ 6 ಗಂಟೆಯಿಂದ ತಾರೀಕು 10ರ ಮಧ್ಯರಾತ್ರಿ 12 ಗಂಟೆ ಮುಟ, ತಾರೀಕು 12ರ ಮಧ್ಯರಾತ್ರಿ 12 ಗಂಟೆಯಿಂದ ತಾರೀಕು 13ರ ಮಧ್ಯರಾತ್ರಿ 12 ಗಂಟೆ ಮುಟ ಜಿಲ್ಲೆಯಲ್ಲಿಡಿ ಎಲ್ಲ ಥರದ ಕಳ್ಳು ಮಾರಾಟ, ಸಾಗಾಟ, ಜೋಡಿಸಿ ಮಡುಗು ಸೇರಿದಂಗೆ ಅಂಗಡಿ, ಬಾರ್, ಕ್ಲಬ್, ಸ್ಟಾರ್ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಕಳ್ಳು ಮಾರಾಟನ ಪೂರ್ತಿ ನಿಷೇಧ ಮಾಡಿ ಜಿಲ್ಲಾಧಿಕಾರಿ, ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಆದೇಶ ಹೊರಡಿಸಿದಳು. ಕೊಡಗು ಗೌಡ ಯುವೇದಿಕೆಯ ಕಡೆಯಿಂದ ನಡೆಯುವ ಗೌಡ ಕುಟುಂಬಗಳ ನಡುವಿನ ಕ್ರಿಕೆಟ್ ಆಟಕ್ಕೆ ಹೆಸರು ಕೊಡಿಕೆ ನಾಳೆ ಆಖಿರಿ ದಿನಾತ ಆಯೋಜಕರು ತಿಳಿಸಿದಳು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೈನ್ ರೋಡ್, ಗೋಣಿಕೊಪ್ಪಲು. ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು, ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷಿನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ. 0% ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606522082. ತೀತೀರ ಒಕ್ಕ ಕಾರಲ್ಲ ಒಂದಾಯಿ ಕೂಡಿತ್ತು ಇದೇ ಎಟ್ಟಾಂಗ ತಿಂಗಳಾಚ ಹರಿಹರ ಗ್ರಾಮತ್ತುಳ್ಳ ತೀತೀರ ಒಕ್ಕ ಪುದಿಯ ಐನ ಮನೇಲಿ ಪಾಷಣ ಮೂರ್ತಿ ಕೋಲತ್ನ ನಡ್ತುವ ಒಕ್ಕ ಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯಲ್ಲ ಸಂಸಾರಡೆ ಬಂತು ಆಶೀರ್ವಾದ ಪಡೆದೋಣಂದು ಒಕ್ಕಪಾರ ತೀತೀರ ಕಾಶಿಪೂರ್ಣ ಚೈಂಗ ಕಟ್ಟಂಡಿತು. ನಂಗಡ ಪದ್ಧತಿ ಪರಂಪರೆ ಆಯ್ಮೆ ಕೊಯ್ಮೆ ನೇರನೆಲೆ ನಂದಾಣ್ಮೆಗೆ ನಂಗಡ ಅಳಿಯವು ಮುಮ್ಮಳು ನೀಡಿತು ಕೊಡವಾಮಿರ ಬೀರ್ಯಪಟ್ಟ ಸಂಸ್ಕೃತಿನ ಮಿಂಜಕೊಂಡು ಪೊಂಡು ಕೊಡಗುರಲು ಕಮ್ಮಿ ಆಯ್ನುಳ್ಳ ನಂಗಡ ಜನಸಂಖ್ಯೆಯ ವಿಚಾರತ್ತು ನಂಗೆಲ್ಲ ಬೇರ್ಚಿಟ್ಟಿತು ನಾಳೆ ನಂಗಡ ಬಾಳು ಬದುಕು ಚಾಯಣ್ವೆಂಗಿ ನಂಗೆಲ್ಲ ಒಂದಾಯಿ ಕುಳಿತು ಕೊಡವಾಮಿನ ಉಳುತಿ ಬುಳ್ಕೋಕು ಕೈ ತಕ್ಕೊಂಡು ನಂಗಡ ಬೌಸ್ ನಂಗಡ ಗಟ್ಟಿಗ ಮಕ್ಕಳ ಕೈಲು ಚಾಯೋಡೆ ಎತ್ತರಕ್ಕೆ ಪೋಪಾಂದ ನಂಬಿತು ಎಲ್ಲ ಕೊಡವ ಬಾಲಕರ ಬಾಲಕತ್ಯಳ ಒರೇ ಪಡೆರಡಲು ಕಾಕಿ ಕೂಟಿತು ಅಪ್ಪರಿಪ್ಪರ ತಕ್ಕಬಾಕು ಕಳಿ ತೊಳಿಂದು ಕುಸಿ ಕುಸಿಲು ಕೈಪಕ್ಕು ಒರು ನಾಳು ಅಂಡಕ ಇದೇ ತಂಡ 23ನೇ ಮೇ 20ನೇ ಚನಿಯಾಚೆ ಮಡಿಕೇರಿ ಕ್ರಿಸ್ಟಲ್ ಕೋಟೆ ನಡುವೆ ವಿಶೇಷವಾಯಿತು ನಂಗಡ ಕೊಡವ ಯುವ ಜನಾಂಗ ಕಾಯ್ತೆ ಏರ್ಪಾಡು ಮಾಡಿತ್ತು ಕೊಡವ ಯುವ ಮೇಳಕ್ಕೆ ನಿಂಗಳು ಬಾರಿ ನಿಂಗಡ ಕೂಟಕಾರರೆಲ್ಲ ಕೂಟಿಯನ್ನು ಬಾರಿ ಎಂದು ಕೈ ತೊತ್ತಿದ್ದು ಕಟನಿತು ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಸದಸ್ಯಂಗ ಕೊಡವ ಸಮಾಜ ಪೊನ್ನಂಪೇಟೆ. ಮಡಿಕೇರಿಯ ಸ್ಕೈ ಗೋಲ್ಡ್ ನಲ್ಲಿ ಬ್ರೈಡಲ್ ಫೇರ್ ಕಣ್ಮನ ಸೆಳೆಯುವ ಮದುವೆ ಚಿನ್ನಾಭರಣಗಳ ಬಹುದೊಡ್ಡ ಸಂಗ್ರಹ ಅತಿ ನೂತನ ಡಿಸೈನ್ಸ್ ಮೆಟ್ರೋ ಕ್ಲಾಸ್ ಶಾಪಿಂಗ್ ಅನುಭವವನ್ನು ಪಡೆಯಲು ಖರೀದಿಗಾಗಿ ಬನ್ನಿ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಡಿಕೇರಿ. ಕೆಳಗರೆ ಭಾರತ ಚುನಾವಣಾ ಆಯೋಗವು ದಿನಾಂಕ 10ರ ಬುಧವಾರ ಕರ್ನಾಟಕ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆಯ ಪ್ರಕ್ರಿಯೆಯ ಮತದಾನಕ್ಕೆ ನಿಗದಿಪಡಿಸಿದ್ದು ಸದರಿ ದಿನದಂದು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ಕಾರ್ಖಾನೆಗಳು ಅಂಗಡಿಗಳು ವಾಣಿಜ್ಯ ಸಂಸ್ಥೆಗಳು ಹಾಗೂ ಇನ್ನಿತರ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ 1951ರ ಪ್ರಜಾ ಕಾಯ್ದೆ ಸೆಕ್ಷನ್ 135 ಬಿರಡಿ ಹಾಗೂ ಕೈಗಾರಿಕಾ ಸಂಸ್ಥೆಗಳ ರಾಷ್ಟೀಯ ಮತ್ತು ಹಬ್ಬದ ರಜೆಗಳು ಕಾಯ್ದೆ 1963 ಕಲಂ 3A ಅನ್ವಯ ಅರ್ಹ ಮತದಾರರಿಗೆ ದಿನಾಂಕ 10ರ ಬುಧವಾರದಂದು ವೇತನ ಸಹಿತ ರಜೆಯನ್ನು ಘೋಷಿಸಿ ಸಂವಿಧಾನಾತ್ಮಕ ಹಕ್ಕಾದ ಮತವನ್ನು ಚಲಾಯಿಸುವುದಕ್ಕಾಗಿ ಎಲ್ಲಾ ಮಾಲೀಕರು ಹಾಗೂ ನಿಯೋಜಕರು ಅನುವು ಮಾಡಿಕೊಡಬೇಕಾಗಿರುತ್ತದೆ ಎಂದು ಕಾರ್ಮಿಕ ಅಧಿಕಾರಿ ಕೊಡಗು ಉಪವಿಭಾಗ ಮಡಿಕೇರಿ ಇಲ್ಲಿಂದ ಬಂದ ಪ್ರಕಟಣೆ ಕೋರಿದೆ. ಕೆಳಗಿರಿ ನಾಳೆ ಸಂಜೆ 4 ಗಂಟೆಗೆ ಜನಪದ ಸಿರಿ ಕಾರ್ಯಕ್ರಮದಲ್ಲಿ ಕ್ಯಾಲೆಟಿರ ಪವಿತ್ ಅವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ನಾಳೆ ಸಂಜೆ 7:45 ಅರೆಭಾಷೆಯಾಯಿ ಸಿರಿ ಡಾ ಕೋಡಿ ಕುಶಾಲಪ್ಪಗೌಡರ ಮಾನಸ ಮಹಾಭಾರತ ಒಂದು ಅವಲೋಕನ ಸಂಗೀತ ರವಿರಾಜ್ ಅವರಿಂದ ನಿರ್ವಹಣೆ ಸುಬ್ರಾಯ ಸಂಪಾಜೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ ಪಾರ್ಕ್ ಎಸ್ಟಿಪಿ ಕ್ಲಬ್ ಹೌಸ್ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ ವೀಕ್ಷಿಸಿ ಪರೀಕ್ಷಿಸಿ ಖರೀದಿಸಿ ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಬಾಳಲೆ ಪಕ್ಕತ್ರ ನಿಟ್ಟೂರು ಕಾರ್ಮಾಡ್ ಗ್ರಾಮತ್ ಮಿನಿ ಏರೋಪ್ಲೇನ್ ಪಾರ್ಚಿಡ್ವಾಣ ಮೂಲಕ ವಿಶಿಷ್ಟ ಆಯ್ತು ಮತದಾನತ್ರ ಮಹತ್ವತನ್ನ ಸಾರ್ವಜನಿಕಂಗ ಅರಿಚಿಟ್ಟತ್. ಜಿಲ್ಲಾಡಳಿತ ಪಿಂಜ ಜಿಲ್ಲಾ ಮತದಾರಂಗಡ ಶಿಕ್ಷಣ ಪಿಂಜ ಸಹಭಾಗಿತ್ವ ಸಮಿತಿರ ಕೂಟಾದ ನಿಲು ಬಾಳಲೆ ಕಾರ್ಮಾಡ್ ಗ್ರಾಮತ್ರ ಕೊಳ್ಳಿಮಾಡ ರಾಜಿ ಗಣಪತಿ ಅಂಡ ಸಂಗ್ರಹತ ಉಳ್ಳ ಮಿನಿ ಏರೋಪ್ಲೇನ್ ಪ್ರದರ್ಶನತ್ರ ಕೂಟಕ್ಕೆ ಪ್ಲೇನ್ ಪಾರ್ಚಿಡುವ ಕಾರ್ಯಕ್ರಮವೂ ನಡೆದತ್. ಜಿಲ್ಲಾಧಿಕಾರಿ ಡಾ ಸತೀಶ್ ಪಿಂಜ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಆಕಾಶ್ ಖಾಸಗಿ ಏರ್ ಸ್ಟ್ರಿಪ್ಲು ಪ್ಲೇನ್ ಪಾರ್ಚಿಡುವಣ ಮೂಲಕ ಚಾಲನೆ ಕೊಡುತ್ತ ಕಾರ್ಯಕ್ರಮ ಸುಮಾರು 1.5 ಗಂಟೆ ಕಾಲ ನಡೆದತ್. ಬೈಂಜ ತಕ್ಕ ಪರಂದ ಜಿಲ್ಲಾಧಿಕಾರಿ ಮತದಾನತ್ರ ಮಹತ್ವಕ್ಕೆ ಸಂಬಂಧಪಟ್ಟನಿಗೆ ಕೈಂಜ 1.5 ತಿಂಗತಿಂಜ ಜಿಲ್ಲೆಯಲ್ಲಿ ಬಾರಿ ಬಾರಿ ಕಾರ್ಯಕ್ರಮದ ನರ್ತಿಯನ್ನು ಉಂಡು ಅರಿಚಿಟ್ಟತ್. ಸ್ವೀಪ್ ಸಮಿತಿರ ಅಧ್ಯಕ್ಷಗಳಾದ ಡಾ ಆಕಾಶ್ ತಕ್ಕ ಪರಂದಿತ್ತು ಇದೇ ಪತ್ತಾಂಗ ನೆನಪನ್ನತ್ತ ಸಾರ್ವತ್ರಿಕ ಚುನಾವಣೆಯಲ್ಲಿ ಅರ ಕಣಕಲು ಮತದಾರಂಗ ಮತದಾನ ಮಾಡುವಕ್ಕೆ ಪುರುಡು ಕೊಡಪ ನಟ್ಟಲು ಕಾರ್ಯಕ್ರಮ ನಡ್ತಿಯನ್ನು ಉಂಡು ಎಂದು ಮಾಹಿತಿ ಕೊಡತತ್. ಕನಪಟ್ಟಂಡ ಹಾಜರಿಲಿ ನಡೆದ ಈ ಮಿನಿ ವಿಶಿಷ್ಟ ಏರೋಪ್ಲೇನ್ ಪ್ರದರ್ಶನ ಸಾರ್ವಜನಿಕಂಗಡ ಮನಗದ್ದತ್. ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಪಿಂಜ ಮೂರ್ನಾಡ್ ಪದವಿ ಪೂರ್ವ ಕಾಲೇಜರ ರೋಟರಿ ಕ್ಲಬ್ರ ಕೂಡ್ಕೂಟತ್ ಮೂರ್ನಾಡ್ ಪಕ್ಕತ್ರ ಹೆಚ್ ಪಿ ಪೆಟ್ರೋಲ್ ಬಂಕಿಂಜ ಬಾಚಟ್ರಿ ಲಾಲು ಮುದ್ದೆಯ ಕಳಿಪರಂಭಗತನೆ ಮತದಾನತ್ರ ಮಹತ್ವತನ ಸಾರುವ ನಿಟ್ಟಿಲು ಇಂದು ಮ್ಯಾರಥಾನ್ ನಡೆದತ್. ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷಗಳು ಆಯಿತುಳ್ಳ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಆಕಾಶ್ ಚಾಲನೆ ಕೊಡತ ಜಾಥಾತ್. ಸರ್ಕಾರಿ ಅಧಿಕಾರಿಯ ಸಂಘ ಸಂಸ್ಥೆಯ ಪದಾಧಿಕಾರಿಯ ಸಾರ್ವಜನಿಕಂಗ ಕಾಲೇಜ್ ಮಕ್ಕ ಕೂಡಿಯಾಡಿ ತಿಂಜತ್. ಸ್ವಸಹಾಯ ಸಂಘ ಕೂಡ್ನನಕ್ಕೆ ಸರ್ಕಾರೇತರ ಸಂಸ್ಥೆಗೆ ಮಂಜೂರಪ್ಪ ಪಣತನ ಸಾರ್ವಜನಿಕ ಖಜಾನೆಯಿಂದ ವರ್ಗಾವಣೆ ಮಾಡುವಕ್ಕೆ ಜಿಲ್ಲಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿ ಡಾ ಸತೀಶ್ ನಿರ್ಬಂಧಟ್ಟಿತ ಆದೇಶ ಮಾಡಿತ್ತು. ನಾಳೆಯಿಂದ ಅನ್ವಯ ಆಪನೆಕ್ಕೆ ಮತದಾನ ಆಕಿರಿ ಆಕನೆಕ್ಕೆ ನಗದು ಇಲ್ಲೆಂಗಿ ಚಕ್ರ ಮೂಲಕ ಸರ್ಕಾರಿ ಖಜಾನೆಯಿಂದ ಆಪ ಎದೇ ತರತರ ಪಣತರ ವ್ಯವಹಾರತ ನಿಪ್ಪಿಚಿಡುವಕ್ಕೆ ಆದೇಶ ಮಾಡಿದ ಅವು ಆದೇಶ ಉಲ್ಲಂಘನೆ ಆನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಅರ್ಥವಾದಾಯಿತು ಅರಿಚಿಟ್ಟಿತು. ಸಾಹಿತಿ ಪರದಣ್ಣ ಚಂಗಪ್ಪ ಐಂಡ ದ್ವಿಟಿ ಅಂಜನೇ ಪುಟ್ಟನಮ್ಮರ ಮಾರಿಪತ್ತು ಅಲ್ಲರಣ್ಣ ರಂಗಚಾವಡಿರ ಆದನೆಲ್ ಐಂಡ ಸಂಸ್ಮರಣಾ ಕಾರ್ಯಕ್ರಮತನ ಇದೇ 14 ಪಲಕ 10 ಗಂಟೆಗೆ ಮಡಿಕೇರಿ ಭಾರತೀಯ ವಿದ್ಯಾಭವನತ್ತು ಏರ್ಪಾಡು ಮಾಡಿತು. ವೈದ್ಯಗಳಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಐಂಡ ಕೊರವು ಕಾರ್ಯಕ್ರಮ